ಎಸ್ ಡಿ ಎಂ ಮೆಡಿಕಲ್ ಕಾಲೇಜಿನ ಎಲುಬು ಕೀಲು ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವಿಷ್ಟು ಡಾಕ್ಟರ್ ಶ್ರೀನಾಥ್ ಅವರ ಪರಿಚಯ. ಇನ್ನೊಂದು ಸಾರಿ ನೀವು ಕರೆ ಮಾಡಲು ಬಳಸಬಹುದಾದ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ತಮಗೆ ತಿಳಿಸಿರ್ತೀನಿ. 244-344-14 244-344-15 ಹಾಗೆಯೇ 244-344-16 ಧಾರವಾಡದ ಎಸ್ ಟಿ ಡಿ ಕೋಡ್ 0836. ಇನ್ನು ನಿಮ್ಮ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಡಾಕ್ಟರ್ ಶ್ರೀನಾಥ್ ಅವರು ಈ ಅಸ್ಥಿರಂಧ್ರತೆ ಏನು ಅನ್ನೋದ್ರ ಬಗ್ಗೆ ತಮಗೆ ಕೆಲವು ಪೂರ್ವಭಾವಿ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಗಮನವಿಟ್ಟು ಕೇಳಿ ಡಾಕ್ಟರ್. ಎಲ್ಲ ಕೇಳುಗರಿಗೆ ನಮಸ್ಕಾರ. ಅಸ್ಥಿರಂಧ್ರತೆ ಎಂದರೆ ಎಲುವಿನ ಸಾಂದ್ರತೆ ಕಡಿಮೆಯಾಗುವುದು. ಮೆಡಿಕಲ್ ಭಾಷೆಯಲ್ಲಿ ಹೇಳಬೇಕೆಂದರೆ ಬೋನ್ ಡೆನ್ಸಿಟಿ ರಿಡಕ್ಷನ್ ಅಂತ. ಅಸ್ಥಿರಂಧ್ರತೆಯನ್ನು ನಾವು ಹೆಚ್ಚಾಗಿ 50 ವರ್ಷಗಳು ದಾಟಿದ ಜನರಲ್ಲಿ ಕಾಣುತ್ತೇವೆ. ಹೆಂಗಸರಲ್ಲಿ ರಜೋನಿವೃತ್ತಿ ನಂತರ, ಅಂದರೆ ಮುಟ್ಟು ನಿಂತ ನಂತರ ಅತಿ ಹೆಚ್ಚಾಗಿ ಕಾಣುತ್ತೇವೆ. ನಾವೆಲ್ಲರೂ 30-35 ವರ್ಷಗಳ ತನಕ ಎಲುಬಿನ ಸಾಂದ್ರತೆಯನ್ನು ಹೆಚ್ಚಿಸುತ್ತಾ ಹೋಗುತ್ತೇವೆ. ಅದರ ನಂತರದ ದಿನಗಳಲ್ಲಿ ಎಲುಬು ವೀಕ್ ಆಗುತ್ತಾ ಹೋಗುವುದು. ಎಲುಬು ಒಂದು ಬ್ಯಾಂಕಿನಂತೆ. ಸಣ್ಣ ವಯಸ್ಸಿನಲ್ಲೇ ನಾವು ಆದಷ್ಟು ಎಲುಬಿನ ಸಾಂದ್ರತೆಯನ್ನು ಹೆಚ್ಚಿಸಿಕೊಳ್ಳಬೇಕು. ಎಲುಬಿನ ಸಾಂದ್ರತೆಯನ್ನು ಹೆಚ್ಚಿಸಿಕೊಳ್ಳುವ ವಿಧಾನವೆಂದರೆ ಆಟಗಳು ಮತ್ತು ಓಟಗಳಲ್ಲಿ, ಅಂದರೆ ಜಂಪಿಂಗ್ ಮತ್ತು ರನ್ನಿಂಗ್, ಮತ್ತು ಕ್ಯಾಲ್ಶಿಯಂ ರಿಚ್ ಫುಡ್ ಸೇವನೆ. ಯಾವ ಆಹಾರದಲ್ಲಿ ಕ್ಯಾಲ್ಶಿಯಂ ರಿಚ್ ಇರುತ್ತೋ ಅದನ್ನು ಸೇವನೆಯಿಂದ. ಇದು ಈಗಿನ ಪೀಳಿಗೆಗೆ ಹೆಚ್ಚು ಅನ್ವಯಿಸುತ್ತದೆ, ಏಕೆಂದರೆ ಇಂದಿನ ಮಕ್ಕಳು ತಮ್ಮ ಸಮಯವನ್ನು ಮೊಬೈಲ್ ಮತ್ತು ಟಿವಿ ನೋಡುವುದರಲ್ಲೇ ಕಳೆಯುತ್ತಾರೆ. ಈ ಅಸ್ಥಿರಂಧ್ರತೆಯ ಪ್ರಮಾಣವೆಷ್ಟು? ನಮ್ಮ ದೇಶದಲ್ಲಿ 50 ವರ್ಷ ಮೇಲ್ಪಟ್ಟ ಜನರಲ್ಲಿ ಸರಿಸುಮಾರು 24% ಗಂಡಸರಲ್ಲಿ ಮತ್ತು 43% ಹೆಂಗಸರಲ್ಲಿ ಅಸ್ಥಿರಂಧ್ರತೆಯನ್ನು ಕಾಣುತ್ತೇವೆ. ಅಸ್ಥಿರಂಧ್ರತೆಯಿಂದ ಏಕೈಕ ಭಯ ಎಂದರೆ ಅದರಿಂದಾಗುವ ಫ್ರ್ಯಾಕ್ಚರ್ಗಳು. ಈ ಫ್ರ್ಯಾಕ್ಚರ್ಗಳು ಪ್ರಮುಖವಾಗಿ ಕಾಣುವ ಜಾಗಗಳೆಂದರೆ ಮಣಿಕಟ್ಟಿನ ಫ್ರ್ಯಾಕ್ಚರ್, ಅಂದರೆ ವ್ರಿಸ್ಟ್ ಫ್ರ್ಯಾಕ್ಚರ್, ಸೊಂಟದ ಕೀಳಿನ ಫ್ರ್ಯಾಕ್ಚರ್ ಮತ್ತು ಬೆನ್ನೆಲುಬಿನ ಫ್ರ್ಯಾಕ್ಚರ್. ಅಸ್ಥಿರಂಧ್ರತೆಯಿಂದಾಗುವ ಫ್ರ್ಯಾಕ್ಚರ್ಗಳನ್ನು ಮೆಡಿಕಲ್ ಭಾಷೆಯಲ್ಲಿ ಫ್ರೆಜಿಲಿಟಿ ಅಥವಾ ಇನ್ಸಫಿಷಿಯನ್ಸಿ ಫ್ರ್ಯಾಕ್ಚರ್ಗಳೆಂದು ಕರೆಯುತ್ತೇವೆ. ಫ್ರೆಜಿಲಿಟಿ ಅಂದರೆ ಏನು? ನಿಮಗೆ ತಿಳಿದಿರುವಂತೆ ಸೂಕ್ಷ್ಮ ಅಥವಾ ನಾಜೂಕು ಅಂತ. ಒಂದು ಎಲುಬು ಫ್ರ್ಯಾಕ್ಚರ್ ಆಗಬೇಕೆಂದರೆ ಪೆಟ್ಟು ಜೋರಾಗಿ ಬೀಳಬೇಕು, ಅಥವಾ ಎಲುಬು ಅಸ್ಥಿರಂಧ್ರತೆಯಿಂದ ಮೊದಲೇ ವೀಕ್ ಆಗಿದ್ದರೆ ಸಾಮಾನ್ಯ ಪೆಟ್ಟು ಕೂಡ ಫ್ರ್ಯಾಕ್ಚರ್ ಮಾಡಬಲ್ಲದು. ಮೆಡಿಕಲ್ ಭಾಷೆಯಲ್ಲಿ ಇದನ್ನು ಸಿಂಪಲ್ ಫಾಲ್ಗಳೆಂದು ಕರೆಯುತ್ತೇವೆ. ಇದರ ಉದಾಹರಣೆಗಳೆಂದರೆ ಒಬ್ಬ ವ್ಯಕ್ತಿ ಕಾಲು ಜಾರಿ ಬೀಳುವುದು, ಅಥವಾ ನಿಂತ ಎತ್ತರದಿಂದ ಬೀಳುವುದು, ಅಂದರೆ 1-3 ಅಡಿಗಳಿಂದ ಬಿದ್ದರೂ ಸಹ ಸಾಮಾನ್ಯವಾಗಿ ಫ್ರ್ಯಾಕ್ಚರ್ ಆಗುವುದಿಲ್ಲ, ಆದರೆ ಅಸ್ಥಿರಂಧ್ರತೆಯಿಂದ ಎಲುಬು ವೀಕ್ ಆಗಿದ್ದರೆ ಅದು ಕೂಡ ಫ್ರ್ಯಾಕ್ಚರ್ ಮಾಡಬಲ್ಲದು. ಕೆಲವೊಮ್ಮೆ ಕೂತ ಜಾಗದಿಂದ ಎದ್ದರೆ ಫ್ರ್ಯಾಕ್ಚರ್ ಆಗಿದ್ದನ್ನೂ ಸಹ ನಾವು ಕಂಡಿದ್ದೇವೆ. ಹೆಚ್ಚಾನುಹೆಚ್ಚು ಸಮಯ ನಾವು ಅಸ್ಥಿರಂಧ್ರತೆಯ ಡಯಾಗ್ನೋಸಿಸ್ ಈ ನಮೂನೆಯ ಫ್ರ್ಯಾಕ್ಚರ್ ಆದ ಮೇಲೆಯೇ ತಿಳಿಯುತ್ತದೆ, ಮತ್ತು ಈ ರೀತಿ ಫ್ರ್ಯಾಕ್ಚರ್ಗಳು ವ್ಯಕ್ತಿಯನ್ನು ದೈಹಿಕ, ಮಾನಸಿಕ ಮತ್ತು ಆರ್ಥಿಕವಾಗಿ ದುರ್ಬಲಗೊಳಿಸುತ್ತದೆ. ಇಷ್ಟೆಲ್ಲ ಮಾತನಾಡಿದ ಮೇಲೆ ಅಸ್ಥಿರಂಧ್ರತೆಯ ಕಾರಣಗಳನ್ನು ತಿಳಿದುಕೊಳ್ಳೋಣವೇ. ಅಸ್ಥಿರಂಧ್ರತೆಯ ಪ್ರಮುಖ ಕಾರಣ ಅಂದರೆ ಇಟ್ ಈಸ್ ಎ ನಾರ್ಮಲ್ ಏಜಿಂಗ್ ಪ್ರೋಸೆಸ್, ನೈಜ ವಯಸ್ಸಾಗುವ ಪ್ರಕ್ರಿಯೆ. ನಾವು 30 ವರ್ಷಗಳ ನಂತರ ನಾವೆಲ್ಲರೂ ಎಲುಬಿನ ಸಾಂದ್ರತೆಯನ್ನು ಕಳೆದುಕೊಳ್ಳುತ್ತಾ ಹೋಗುತ್ತೇವೆ. ಎಷ್ಟು ತ್ವರಿತವಾಗಿ ಎಂದು ಹೇಳಲು ಸಾಧ್ಯವಿಲ್ಲ. ಇದು ಅವರವರ ದೇಹ ಪ್ರಕೃತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಹೆಂಗಸರಲ್ಲಿ ರಜೋನಿವೃತ್ತಿಯ ನಂತರ ಹಾರ್ಮೋನ್ ಸಪೋರ್ಟ್ ಇಲ್ಲದ ಕಾರಣ ತ್ವರಿತವಾಗಿ ಅಸ್ಥಿರಂಧ್ರತೆಯನ್ನು ಕಾಣುತ್ತೇವೆ, ಮತ್ತು ನಮ್ಮ ಆಹಾರದಲ್ಲಿ ಲೋ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಸೇವನೆಯಿಂದ ಆಗುತ್ತದೆ, ಅಥವಾ ದೇಹದ ತೂಕ ಕಡಿಮೆ ಇರುವವರಲ್ಲಿ ಅಸ್ಥಿರಂಧ್ರತೆ ಹೆಚ್ಚಾಗಿ ಕಾಣುತ್ತೇವೆ, ಮತ್ತು ಸ್ಟಿರಾಯ್ಡ್ಸ್ ಅಥವಾ ಇತರೆ ಔಷಧಿಗಳಿಂದನೂ ಆಗುತ್ತದೆ. ಮತ್ತು ಈ ದುಶ್ಚಟಗಳಾದ ಮದ್ಯಪಾನ ಮತ್ತು ಧೂಮ್ರಪಾನದಿಂದ ನಾವು ಅಸ್ಥಿರಂಧ್ರತೆಯನ್ನು ಹೆಚ್ಚಾಗಿ ಕಾಣುತ್ತೇವೆ. ಅಸ್ಥಿರಂಧ್ರತೆಯಿಂದ ಎಲುಬು ಒಳಗೊಳಗೆ ಪೊಳ್ಳಾಗುತ್ತಾ ಹೋಗುತ್ತವೆ. ಸಾಮಾನ್ಯವಾಗಿ ಫ್ರ್ಯಾಕ್ಚರ್ ಆದ ನಂತರವೇ ಅಸ್ಥಿರಂಧ್ರತೆ ಇರುವುದು ತಿಳಿಯುತ್ತದೆ. ಆದರೂ ಇನ್ನಿತರೆ ಸೂಕ್ಷ್ಮ ಲಕ್ಷಣಗಳೆಂದರೆ ಒಂದು ಬೆನ್ನು ನೋವು, ಅಥವಾ ವ್ಯಕ್ತಿಯ ಎತ್ತರ ಕಮ್ಮಿಯಾಗುವುದು ಮತ್ತು ವ್ಯಕ್ತಿ ಬಾಗಿ ನಡೆಯುವುದು. ಅಸ್ಥಿರಂಧ್ರತೆಯಿಂದ ಕಂಡುಹಿಡಿಯಲು ಏನು ವಿಧಾನ ಉಂಟು? ಅಸ್ಥಿರಂಧ್ರತೆಯನ್ನು ನಾವು ಡೆಕ್ಸಾ ಸ್ಕ್ಯಾನ್ ಮುಖಾಂತರ ಕಂಡುಕೊಳ್ಳಬಹುದು. ಡೆಕ್ಸಾ ಸ್ಕ್ಯಾನ್ ಅಂದರೆ ಡ್ಯುಯಲ್ ಎನರ್ಜಿ ಎಕ್ಸ್ರೇ ಅಬ್ಸಾರ್ಪ್ಷೋಮೆಟ್ರಿ ಅಂತ. ಈ ಮೂಲಕ ಎಲುಬಿನ ಸಾಂದ್ರತೆಯನ್ನು ಮಣಿಕಟ್ಟು ಮತ್ತು ಸೊಂಟದ ಎಲುಬಿನಲ್ಲಿ ಕಂಡುಕೊಳ್ಳಬಹುದು. ಈ ಅಸ್ಥಿರತೆಗೆ ಏನಾದರೂ ಚಿಕಿತ್ಸೆಗಳುಂಟವಾ? ಅಸ್ಥಿರತೆಯ ಚಿಕಿತ್ಸೆ ಎಂದರೆ ಸರಿಯಾದ ರೀತಿಯಲ್ಲಿ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಸಪ್ಲಿಮೆಂಟೇಷನ್ ಮತ್ತು ವ್ಯಾಯಾಮ ಮಾಡುವುದು, ಎಕ್ಸಸೈಸ್. ಈ ಎಕ್ಸಸೈಸಲ್ಲೂ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತೂ ಕಳೆಯುತ್ತೇವೆ. ಅಂದರೆ ರನ್ನಿಂಗ್, ಜಾಗಿಂಗ್, ವಾಕಿಂಗ್, ಸೈಕ್ಲಿಂಗ್ ಅಥವಾ ವೆಯ್ಟ್ ಲಿಫ್ಟಿಂಗ್, ಈ ಥರ ಸ್ಟ್ರೆಂಥನಿಂಗ್ ಎಕ್ಸಸೈಸಿಂದ ಎಲುಬಿನ ಸಾಂದ್ರತೆ ಹೆಚ್ಚುತ್ತದೆ. ಮತ್ತು ಇನ್ನು ಕೆಲವು ಗುಳಿಗೆಗಳು ಅಂದರೆ ಬಿಸ್ಫಾಸ್ಫೋನೇಟ್ ಮತ್ತು ಕೆಲವು ಹಾರ್ಮೋನ್ ಸಪ್ಲಿಮೆಂಟೇಷನ್ಗಳು ಇವೆ. ಅಸ್ಥಿರಂಧ್ರತೆಯಿಂದ ಫ್ರ್ಯಾಕ್ಚರ್ ಆದವರಿಗೆ ಮೊದಲು ನಾವು ಫ್ರ್ಯಾಕ್ಚರ್ನ ಚಿಕಿತ್ಸೆ ನೀಡಿ ಅದರ ನಂತರ ಅಸ್ಥಿರಂಧ್ರತೆಯ ಚಿಕಿತ್ಸೆಯನ್ನು ಸಹ ನೀಡುತ್ತೇವೆ. ಅಸ್ಥಿರಂಧ್ರತೆಯನ್ನು ತಡೆಗಟ್ಟಲು ಏನಾದರೂ ಉಪಾಯಗಳುಂಟಾ? ಒಂದು ಅಂದರೆ ಸರಿಯಾದ ಪ್ರಮಾಣದಲ್ಲಿ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಆಹಾರ ಸೇವನೆ. ನಮಗೆ ಕ್ಯಾಲ್ಶಿಯಂ ಎಲ್ಲಿ ಸಿಗುತ್ತದೆ? ಒಂದು ಡೈರಿ ಪ್ರಾಡಕ್ಟ್ಸ್ ಅಂದರೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮತ್ತು ಹಸಿರು ತರಕಾರಿಗಳು, ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು ಇಂಥದ್ದು ಮತ್ತು ಫಿಶಲ್ಲಿ ಹೆಚ್ಚಾಗಿ ಸಿಗುತ್ತದೆ. ಮತ್ತು ಕನಿಷ್ಠ ಪಕ್ಷ ದಿನದಲ್ಲಿ 30 ನಿಮಿಷವಾದರೂ ನಾವು ವಾಕಿಂಗ್, ರನ್ನಿಂಗ್ ಅಥವಾ ಮುಂತಾದ ಸ್ಟ್ರೆಂಥನಿಂಗ್ ಅಥವಾ ದೈಹಿಕ ವ್ಯಾಯಾಮವನ್ನು ಮಾಡಬೇಕು. ಮತ್ತು ಸೂರ್ಯನ ಕಿರಣಕ್ಕೆ ನಮ್ಮ ದೇಹವನ್ನು ಒಡ್ಡಬೇಕು. ಅದರಿಂದ ವಿಟಮಿನ್ ಡಿ ಉತ್ಪಾದನೆ ಹೆಚ್ಚಾಗಿ ಕ್ಯಾಲ್ಶಿಯಂ ಹೀರಿಕೊಳ್ಳುವಿಕೆಯಲ್ಲಿ ಸಹಾಯವಾಗುತ್ತದೆ. ಇನ್ನೊಂದು ನಾವು ಕೇಳಬೇಕು, ಅಸ್ಥಿರಂಧ್ರತೆಯಿಂದ ಎಲುಬು ವೀಕಾದ ಮೇಲೆ ಬೀಳುವುದನ್ನು ನಾವು ತಡೆಯಬೇಕು. ಈ ವೃದ್ಧರಲ್ಲಿ ಕಣ್ಣಿನ ಪೊರೆಯನ್ನು ಕಾಣುತ್ತೇವೆ, ಅಂದರೆ ನಾವು ಮೆಡಿಕಲ್ ಭಾಷೆಯಲ್ಲಿ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ. ಅಥವಾ ನೆಕ್ಸ್ಟು ಕಿವುಡುತನ ಅಂದರೆ ಕೇಳಿಸದೇ ಇರುವುದು. ಇಂಥದ್ದೇನೋ ಪ್ರಾಬ್ಲಮ್ ಇತ್ತು ಅಂದರೆ ಅದಕ್ಕೂ ನಾವು ಚಿಕಿತ್ಸೆ ಕೊಡಬೇಕು. ಸರಿಯಾಗಿ ಇನ್ನು ಕಾಣಲಿಲ್ಲ ಅಂತೇಳಿದರೆ ಅದರಿಂದ ಜಾರಿ ಬೀಳುವುದು. ಮತ್ತು ಬೇರೆ ಕಾಯಿಲೆಗಳಿಗೆ ನೀಡಿರುವ ಔಷಧಿಗಳಿಂದ ತಲೆ ತಿರುಗು ಉಂಟಾಗಬಹುದು, ಅದರಿಂದ ಬೀಳುವ ಸಾಧ್ಯತೆ ಹೆಚ್ಚು. ಹಾಗೇನೋ ಇದ್ದರೆ ನಿಮ್ಮ ವೈದ್ಯರಲ್ಲಿ ಸಂಪರ್ಕಿಸಿ ಆ ಗುಳಿಗೆಗಳನ್ನು ಬದಲಿ ಮಾಡಿಕೊಳ್ಳಬೇಕು. ಮತ್ತು ಇನ್ನೊಂದು ಮುಖ್ಯವಾದಂತೆ, ಮನೆಯಲ್ಲಿ ಏನೋ ಸಣ್ಣ ಮಕ್ಕಳಿದ್ದರೆ ಅವರ ಆಟ ಸಾಮಾನುಗಳಿಂದ ಕೂಡ ಬೀಳುವ ಸಾಧ್ಯತೆ ಹೆಚ್ಚು. ಈ ಸಣ್ಣ ಸಣ್ಣ ಕಾರ್ಗಳಿರ್ಬೋದು ಅಥವಾ ಆಟ ಸಾಮಾನುಗಳು ನೆಲದ ಮೇಲೆ ಬಿದ್ದಿರುತ್ತೆ. ಈ ವಯಸ್ಸಾದರೂ ಕಣ್ಣಿನ ಪೊರೆ ಇದ್ದವರು ಗೊತ್ತಿಲ್ಲದೆ ಅದರ ಮೇಲಿನ ಕಾಲಿಟ್ಟರು ಅಂತ ಹೇಳಿದ್ರೆ ಜಾರಿ ಬೀಳುವ ಸಂಭವ ಹೆಚ್ಚು. ಮತ್ತು ಇನ್ನೊಂದು, ವೃದ್ಧರಲ್ಲಿ ಓಡಾಡುವ ಜಾಗಗಳು ಎಸ್ಪೆಷಲಿ ನೈಟ್ ಟೈಮ್ಸ್, ಏಕೆಂದರೆ ಅವರಲ್ಲಿ ಫ್ರೀಕ್ವೆನ್ಸಿ ಆಫ್ ಯೂರಿನೇಷನ್ ಹೆಚ್ಚಿರ್ತದೆ. ಅಂಥ ಕಡೆ ಓಡಾಡುವ ಜಾಗಗಳಲ್ಲಿ ಬೆಳಕು ಸರಿಯಾಗಿರಬೇಕು ಮತ್ತು ನೆಲ ಜಾರದಿರುವಂತೆ ನೋಡಿಕೊಳ್ಳಬೇಕು. ವೃದ್ಧಾಪ್ಯದಲ್ಲಿ ಅಕಸ್ಮಾತ್ ಬ್ಯಾಲೆನ್ಸ್ ಸಿಗಲಿಲ್ಲ ಅಂತ ಹೇಳಿದ್ರೆ ಸಹಾಯವಾಗುವ ಉಪಕರಣಗಳನ್ನು ಬಳಸುವುದು ಸೂಕ್ತ. ಉದಾಹರಣೆಗೆ ವಾಕಿಂಗ್ ಸ್ಟಿಕ್ ಇರ್ಬೋದು ಅಥವಾ ವಾಕರ್ ಇರ್ಬೋದು. ಮತ್ತು ಇನ್ನೊಂದು, ಈ ದುಶ್ಚಟಗಳಾದ ಧೂಮಪಾನ ಮತ್ತು ಮದ್ಯಪಾನವನ್ನು ತ್ಯಜಿಸಬೇಕು. ಕೇಳುಗರೆ, ಅಸ್ಥಿರಂಧ್ರತೆಯ ಬಗ್ಗೆ ಮುಖ್ಯ ಅಂಶಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಏನಾದರೂ ಪ್ರಶ್ನೆಗಳಿದ್ದರೆ ಉತ್ತರಿಸಲು ಪ್ರಯತ್ನ ಪಡುತ್ತೇನೆ. ಧನ್ಯವಾದಗಳು ಡಾಕ್ಟರ್. ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ನಮ್ಮ ಕೇಳುಗರು ಕರೆ ಮಾಡ್ತಾ ಇದ್ದಾರೆ ಈಗಾಗಲೇ. ಆದರೆ ಅವರ ಕರೆಗಳನ್ನು ತಗೊಳ್ಳೋಕ್ಕಿಂತ ಮುಂಚೆ ನನ್ನೊಂದು ಪ್ರಶ್ನೆ ಇದೆ ಇಲ್ಲಿ. ಈ ಅಸ್ಥಿರಂಧ್ರತೆಯನ್ನು ಸಣ್ಣ ವಯಸ್ಸಿನ ಮಕ್ಕಳಲ್ಲಿ ಕೂಡ ನಾವು ಕಾಣ್ಬೋದಾ? ಹೇಗೆ? ಸಣ್ಣ ವಯಸ್ಸಲ್ಲಿ ಯೂಶಲಿ ನಾವು ಕಾಣುವುದಿಲ್ಲ. ಅಕಸ್ಮಾತ್ ಬೇರೆ ಯಾವುದಾದರೂ ಒಂದು ವೈದ್ಯಕೀಯ ಸಮಸ್ಯೆಗಳಿದ್ದರೆ, ಆ ಸಮಸ್ಯೆಗಳಿಗೆ ಏನನ್ನು ಔಷಧಿಗಳನ್ನು ಡಾಕ್ಟರ್ ಕೊಡ್ತಾ ಇದ್ದರೆ, ಫಾರ್ ಎಕ್ಸಾಂಪಲ್ ಸ್ಟೀರಾಯ್ಡ್ಗಳಿಗೆ ಇರ್ಬೋದು ಅಥವಾ ಫಿಟ್ಸ್ ಇರ್ಬೋದು, ಸಣ್ಣ ವಯಸ್ಸಲ್ಲಿ ಫಿಟ್ಸ್ ಇರುವಂಥ ಮಕ್ಕಳುಗಳಿಗೆ ಫಿಟ್ಸಿನ ಗುಳಿಗೆಗಳಿರ್ಬೋದು, ಅಂಥ ಗುಳಿಗೆಗಳ ಸೇವನೆಯಿಂದ ಅಸ್ಥಿರಂಧ್ರತೆ ಆಗುವ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ ಈ ಅಸ್ಥಿರಂಧ್ರತೆಯನ್ನು ನಾವು 50-60 ವರ್ಷದ ನಂತರ ನಾವು ನೋಡುತ್ತೇವೆ. ಸರಿ, ಇನ್ನು ಕರೆ ತಗೊಂಡ್ಬಿಡೋಣ. ಹಲೋ, ಎಸ್ ಟೈಮ್ ಆರೋಗ್ಯ ಸಂವಾದ. ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ನಾನು ಶ್ರೀಕಾಂತ್ ಹಾದಿಮನಿ ಅಂತ, ಶಿರಹಟ್ಟಿ ಗದಗ ಜಿಲ್ಲೆಯಿಂದ. ಡಾಕ್ಟರ್ ಶ್ರೀನಿವಾಸ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ಶ್ರೀಕಾಂತ್ ಅವರೇ. ಹಾಂ, ನೀನು ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಹಾಂ, ಇವಾಗ ಅಸ್ಥಿರಂಧ್ರತೆ ತಡೆಗಟ್ಟಬೇಕಾದ್ರೆ ಹೇಳಿ. ದಿನನಿತ್ಯ ಯೋಗ ಮಾಡಿದರೆ ತಡೆಗಟ್ಟಬಹುದಾ? ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಯೋಗದಿಂದ ಅಥವಾ ನೀವು ವಾಕಿಂಗ್ ಮಾಡೋದ್ರಿಂದ. ಆಮೇಲೆ ಇನ್ನೊಂದು ಮುಖ್ಯ ಅಂತ ಹೇಳಿದ್ರೆ, ನಮ್ಮ ದೇಹವನ್ನು ನಾವು ಸೂರ್ಯನ ಕಿರಣಗಳಿಗೆ ಒಡ್ಡುವುದು, ಇದರಿಂದ ವಿಟಮಿನ್ ಡಿ ಅಂತ ಒಂದು ಹಾರ್ಮೋನ್ ಸೆಕ್ರೇಷನ್ ಹೆಲ್ಪ್ ಆಗುತ್ತೆ. ಅದು ನಮ್ಮ ಕ್ಯಾಲ್ಶಿಯಂನ ಹೀರಿಕೊಳ್ಳುವಿಕೆಯಲ್ಲಿ ಸಹಾಯ ಮಾಡುತ್ತೆ. ಸೊ ವ್ಯಾಯಾಮ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ, ಎಸ್ ಟಿ ಆರೋಗ್ಯ ಸಂವಾದ. ಹಲೋ ಸರ್. ಹಲೋ, ಯಾರು ಮಾತಾಡೋದು? ನಾ ಬಾಗ್ಪಡೆ ಜಿಲ್ಲೆಯಿಂದ ಬೆಳಗಲಿಯಿಂದ ಮಹಾದೇವ್ ಪಾಲ್ವಾನಿ ಅಂತ ಮಾತಾಡೋದು ಸರ್. ಕೇಳ್ರಿ ಮಹಾದೇವ್, ಡಾಕ್ಟರ್ ಶ್ರೀನಾಥ್ ಇದ್ದಾರೆ ನಿಮ್ಮ ಸಲುವಾಗಿ. ನಮಸ್ಕಾರ ಸರ್. ನಮಸ್ಕಾರ ಮಹಾದೇವ್, ಹೇಳಿ. ನಂದು ಎಡಗಡೆ ಸೈಡು ಸ್ವಂತದ್ದು ಡಿಸ್ಕ್ ಸರ್ದವ್ರೆ ಹೇಳು. ಓಕೆ. ಅವು ತುಂಬ ಹೊಡಿತಾ ಇದೆ ಸರ್. ಓಕೆ. ಹಾಂ, ನೀವು ವೈದ್ಯರ ಸಲಹೆ ಪಡೆದಿದ್ರಾ? ಅಲ್ಲ ಸರ್, ಹೇಳಿ. ಒಂದು ಎರಡು ಮೂರು ದವಾಖಾನೆ ತೋರಿಸಿದ್ರೆ ಎಲ್ಲರೂ ಆಪರೇಷನ್ ಹೇಳಿದ್ದಾರೆ ಸರ್. ಓಕೆ, ಅದಕ್ಕೆ ಏನು ಮಾಡ್ಬೇಕಂತ ನಿಮ್ಮನ್ನು ಕೇಳಿದ್ರೆ. ಅಲ್ಲ, ಅದೇ ನೀವು ಅಂಥ ಪ್ರಾಬ್ಲಮ್ ನಿಮಗೆ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತೇಳಿದ್ರೆ ದಯವಿಟ್ಟು ನಮ್ಮ ಆಸ್ಪತ್ರೆಗೆ ಬನ್ನಿ. ನಾವು ನಿಮ್ಮ ಇನ್ನೊಂದು ಸಲ ಪರೀಕ್ಷೆ ಮಾಡಿ ನಿಮ್ಮದು ಏನು ಸಲಹೆ ಅಂತ, ನಿಮ್ಮ ಟೆಸ್ಟು ಇವೆಲ್ಲ, ನಿಮ್ಮದು ಎಕ್ಸ್ರೇ ಅಥವಾ ಮುಂತಾದ ಪರೀಕ್ಷೆಗಳು ಮಾಡಿ ನೋಡಿ ಹೇಳ್ತೀವಿ ನಾವು. ಎಮ್ ಆರ್ ಐ ಸ್ಕ್ಯಾನಿಂಗ್ ಆಗಿದೆ ಸರ್. ಓಕೆ, ಅದನ್ನು ಖಂಡಿತ ತೊಗೊಂಬರ್ರಿ, ಅದನ್ನು ನೋಡಿ ನಿಮಗೆ ಹೇಳ್ತೀವಿ ನಾವು. ಖರ್ಚು ವೆಚ್ಚ ಎಷ್ಟು ಆಗ್ಬೋದು ಸರ್? ಅದೇ ನೀವು ಅಲ್ಲಿ ಬಂದು ನಾವು ಪರೀಕ್ಷೆ ಮಾಡಿ ನಂತರ ಹೇಳ್ತೀವಿ. ನೀವು ಬನ್ನಿ, ಅವರು ಪರೀಕ್ಷೆ ಮಾಡಿ ಹೇಳ್ತಾರೆ ಏನು ಮಾಡ್ಬೋದು ಅಂತೇಳಿ ಹೇಳ್ತಾರೆ. ಎಲ್ಲ ಖರ್ಚು ವೆಚ್ಚ ಕೂಡ ಅವರು ತಿಳಿಸ್ಕೊಡ್ತಾರೆ ನಿಮಗೆ. ಹಾಂ, ಒಂದ್ಸರಿ ಬಂದುಬಿಟ್ಟೆ ಆಗಿ ಅದಕ್ಕೆ. ಧಾರವಾಡಕ್ಕೆ ಬರಬೇಕಲ್ಲ ಸರ್? ಹೌದು, ನಮ್ಮದು ಧರ್ಮಸ್ಥಳ ಆಸ್ಪತ್ರೆಗೆ ಬನ್ನಿ, ಹೇಳ್ತೀನಿ ನಾವು ನಿಮ್ಗೆ. ಆಯ್ತು ಸರ್, ನಮಸ್ಕಾರ. ನಮಸ್ಕಾರ. ಎಸ್ ಟಿ ಎಂ ಆರೋಗ್ಯ ಸಂವಾದ. ಹಲೋ, ಧ್ರುವ ಬಾಲ್ಕೋಟೆ. ಹಾಂ, ಕೇಳಿ ಧ್ರುವ ಅವರ ನಿಮ್ಮ ಪ್ರಶ್ನೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಧ್ರುವ ಅವ್ರಿಗೆ. ನಮಸ್ಕಾರ ಸರ್. ಈಗ ಅರ್ಥ ಅದೇ ಬಂದು ಒಂದು ಮೆಡಿಕಲ್ ಮಿರೇಕಲ್ ಆಗ್ಬಹುದೇನಂತ. ಒಮ್ಮೆ ಏನಾಗಿತ್ತು, ನಾ 70 ಇಯರ್ಸ್ ಓಲ್ಡ್ ಬ್ಲೈಂಡ್ ಇದ್ದೀನಿ. ಏನಾಗಿ 40 ಇಯರ್ಸ್ ಓಲ್ಡ್ ಒಮ್ಮೆ ಬೀದ್ ಬಿಟ್ಟಿದ್ದೆ, ಸ್ಪೈನಲ್ ಕಾರ್ಡಕ್ಕೆ ಇಂಜುರಿ ಆಗಿತ್ತು. ಆಮೇಲೆ ಡಾಕ್ಟರ್ ಎಮ್ ಆರ್ ಐ ಮಾಡಿಲ್ಲ, ಆಪರೇಷನ್ ಮಾಡಬೇಕಾಗ್ತದೆ ಸ್ಪೈನಲ್ ಕಾರ್ಡ್ ಅಂತ ಹೇಳಿದ್ರು ಸರ್. ಆಮೇಲೆ ಅದು ನಾ ಬಾಗಿ ನಡೀತಿದ್ದೆ, ಎದ್ಲಿಕ್ಕೆ ಹೇಳಲಿಕ್ಕೆ ಬರತ್ತಿದ್ದಿಲ್ಲ, ಬಸ್ ಟ್ರಾವೆಲ್ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಒಮ್ಮೆ ಏನಾಯ್ತು, ಟಾಂಗಾ ಅಂತ ಇರ್ತದೆ ಈ ಕುದುರೆ ಇರ್ತದ, ಟಾಂಗಾದಿಂದ ಕೆಳಗೆ ಬಿದ್ದುಬಿಟ್ಟೆ. ಅದು ಆಟೋಮೆಟಿಕ್ ಏರ್ಲಿಕ್ಕೆ ಆಗ್ಬಿಡ್ತು, ಸ್ಪೈನಲ್ ಕಾರ್ಡ್ ಆಟೋಮೆಟಿಕ್ ತಾನೇ ಹೊಂದಾಣಿಕೆ ಆಗ್ಬಿಟ್ಟಿತ್ತು. ಆಮೇಲೆ ಹೊಳ್ಳಿ ಡಾಕ್ಟರ್ಗೆ ಇದು ಮಾಡ್ಸಿದ್ರೆ, ಎಮ್ ಆರ್ ಐ ಮಾಡ್ಸಿದ್ರೆ, ಇಲ್ಲ ಅದು ಕರೆಕ್ಟ್ ಆಗಿಬಿಟ್ಟು, ಅದ್ರ ಏನು ಆಪರೇಷನ್ ಇದು ನಾಟ್ ನೆಕ್ಸರಿ ಅಂದ್ರೆ ಅಲ್ಲಿ ಹಿಡಿದು ಇಲ್ಲಿ ತನಕ ಏನು ತ್ರಾಸಿಲ್ಲೇ ಇಲ್ಲ, ಮೆಡಿಕಲ್ ಮಿರೇಕಲ್ ಆಗ್ಬಹುದೇನಂತ. ಒಂದು ಎರಡನೇದು ಆರ್ಥರೈಟಿಸ್ ಮತ್ತು ಆಸ್ಟಿಯೋಪೊರೋಸಿಸ್, ಎರಡು ಡಿಫ್ರೆನ್ಸ್ ಸ್ವಲ್ಪ ನನಗೆ ಹೇಳ್ಬೇಕಾಯ್ತು. ಹೌದು, ಇದು ಆರ್ಥರೈಟಿಸ್ ಅಂತ ಹೇಳಿದ್ರೆ ಸಂಧುಗಳಲ್ಲಿ ಆಗುವುದು ಅಂದರೆ ಜಾಯಿಂಟ್ಸ್ ಅಲ್ಲಿ, ಆಸ್ಟಿಯೋಪೊರೋಸಿಸ್ ಅಂತ ಹೇಳಿದ್ರೆ ಎಲುಬಿನಲ್ಲೇ ಆಗುವುದು. ಸೊ ಎರಡೂ ಕೂಡ ವಯಸ್ಸಾದ ಮೇಲೆ ಬರ್ತದೆ, ಬಟ್ ಇದು ಜಾಯಿಂಟ್ ಮೂವ್ಮೆಂಟ್ ಆದ ಪೇನ್ ಆಗೋದಕ್ಕೆ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಈ ಆಸ್ಟಿಯೋಪೊರೋಸಿಸ್ ಕೆಲವೊಮ್ಮೆ ಇರೋದು ಗೊತ್ತಾಗುವುದಿಲ್ಲ. ಸೊ ಅದು ಅಂದರೆ ನಾವು ಪರೀಕ್ಷೆ ಅಂದರೆ ಫ್ರ್ಯಾಕ್ಚರ್ ಆದ ನಂತರ ನಮ್ಗೆ ತಿಳಿಯುತ್ತೆ, ಅಥವಾ ನೀವು ಅದಕ್ಕೋಸ್ಕರನೇ ಬಂದು ಸ್ಪೆಷಲ್ ಟೆಸ್ಟ್ ನಾನು ಹೇಳ್ದಂಗೆ ಅದನ್ನು ಮಾಡಿಸ್ಕೊಂಡ್ರೆ ಅವಾಗ ನಮ್ಗೆ ಅಸ್ಥಿರಾಂಧ್ರತೆ ಬಗ್ಗೆ ಗೊತ್ತಾಗುತ್ತೆ, ಆಸ್ಟಿಯೋಪೊರೋಸಿಸ್ ಬಗ್ಗೆ. ಈಗ ನನಗೇನು ಪ್ರಾಬ್ಲಮ್ ಇಲ್ಲೇ ಇಲ್ಲ ಡಾಕ್ಟರ್, ಅಡ್ಡೆ ಆರಾಮ ಅಡ್ಡಾಡ್ತೀನಿ, ಎರಡೆರಡು ಕಿಲೋಮೀಟರ್ ಅಡ್ಡಾಡ್ತೀನಿ, 3 ಕಿಲೋಮೀಟರ್ ಅಡ್ತೀನಿ, ಒಂದು ಸ್ವಲ್ಪ ನೋವಿಲ್ಲ, ಎಲುಬಿ ನೋವಿಲ್ಲ, ಆಸ್ಟಿಯೋಪೊರೋಸಿಸ್ ಆರ್ಥರೈಟಿಸ್ ಏನಿಲ್ಲ. ಈಗ ಮತ್ತೆ ಸ್ಪೈನಲ್ ಕಾರ್ಡ್ ಆಟೋಮೆಟಿಕ್ ತಾನೇ ಬರಬರ ಇರ್ತದೆ, ಬೇಕಾದಂಗೆ ಎಲ್ಲಿ ಬೇಕಾದ್ರೆ ಟ್ರಾವೆಲಿಂಗ್ ಮಾಡ್ತೀನಿ, ಜಂಪಿಂಗ್ ಮಾಡ್ತೀನಿ, ರನ್ನಿಂಗ್ ಮಾಡ್ತೀನಿ, ಏನು ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇಲ್ಲ ಡಾಕ್ಟರ್. ಭಾಳ ಸಂತೋಷ, ಭಾಳ ಭಾಳ ಭಾಳ ಲಕ್ಕಿ ಅದೀರಿ ಧ್ರುವ ಅವರ. ನೀವು ಒಂದ್ಸರಿ ಬಿದ್ದು ತೊಂದರೆ ಆಗಿತ್ತು, ಆಮೇಲೆ ಬಿದ್ದು ಆರಾಮತ್ ಅಂತ ಹೇಳಿಕತ್ತೀರಿ, ಭಾಳ ಲಕ್ಕಿ ಅದೀರಿ, ಸಂತೋಷ. ಎಮ್ ಆರ್ ಐ ಮಾಡ್ತಿದ್ರು ಬಹಳ ಆರಾಮ ಆಗಿಬಿಟ್ಟಿರಿ, ಏನ್ ಆಪರೇಷನ್ ಮತ್ತೆ ಹೊಳ್ಳಿ ಸಮಾಧಾನ ಎಮ್ ಆರ್ ಐ ಮಾಡ್ಸಿದ್ದೆ, ನೋ ನೆಸೆಸಿಟಿ ಆಫ್ ಆಪರೇಷನ್, ಯು ಆರ್ ವೆಲ್ ಕೇರ್ ಬಿಟ್ರೆ. ಓಕೆ ಓಕೆ ಓಕೆ, ಸಂತೋಷ, ಕಾಳಜಿ ತಗೋರಿ, ಸಂತೋಷ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ, ಯಾರು ಮಾತಾಡೋದು? ನಾವು ರಾಮೂರ್ಪಿಂದ ರೀ. ತಮ್ಮ ಹೆಸರು? ನಮ್ಮ ಹೆಸರು ಭೀಮಪ್ಪ ಹರ್ನಟ್ಟಿ ರೀ. ಹಾ, ಕೇಳ್ರಿ, ನಿಮ್ಮ ಪ್ರಶ್ನೆ ಏನು? ನಮ್ಮ ಮೊಣಕಾಲ ನೋಡ್ಕೊಂಡ್ರಿ. ಓಕೆ, ಮೊಣಕಾಲು ನೋವು ಇದ್ರೆ ನಿಮ್ಮ ಮೋಸ್ಟ್ಲಿ ಅದು ಅಲ್ಲಿಂದ ಆರ್ಥರೈಟಿಸ್ ಇರ್ಬೋದು ರೀ, ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಮೊಣಕಾಲಿನ ಸವಿದ್ರಿಂದ ಆಗುತ್ತೆ. ನೀವು ನಮ್ಮ ಆಸ್ಪತ್ರೆ ಬಂದು ಒಂದ್ಸಲ ಭೇಟಿ ಮಾಡ್ರಿ, ಅದೇನು ಅಂತ ನಮ್ಮ ನಿಮ್ ಪರೀಕ್ಷೆ ಮಾಡಿ ಹೇಳ್ತೀವಿ ರೀ. ನಮಸ್ಕಾರ. ನಮಸ್ಕಾರ ರೀ. ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ ಹಲೋ. ಹಾಂ ನಮಸ್ಕಾರ, ಯಾರು ಮಾತಾಡೋದು? ಕೇಳ್ರಿ ಮಾರುತಿ, ನಿಮ್ಮ ಪ್ರಶ್ನೆ ಏನು? ಸರ್, ನಮ್ಮ ದುಬ್ರಾಗ ಸ್ವಲ್ಪ ನರಕ್ಕೆ ಸ್ವಲ್ಪ ಇಚ್ಛಪಟ್ಟಿ ಇದ್ದಾರೆ ಡಾಕ್ಟರ್, ತೋರ್ಸಿನ್ ರೀ. ಸ್ವಲ್ಪ ಉಚ್ಚ ಸ್ವಲ್ಪ ಹೊಡಿಸಂಗ ಆಗ್ತಾರೆ, ಅವಾಗ ಅವ್ರು ಕುತ್ತಾಗೊಂದು ನಮಗೆ ಹೊಡ್ತೈತಿ ಸರ್. ಡಾಕ್ಟರ್ ಹೇಳ್ತಾರೆ ಏನಂತೆ? ಅಲ್ಲ, ನಿಮ್ಮ ಪ್ರಶ್ನೆ ಏನು ಸರ್, ಕೇಳ್ತೀರಾ ಸ್ಪಷ್ಟವಾಗಿ? ಸರ್, ದುಬ್ರಾಗ ಬಲಿಕಿನ ಸೈಡ್ ಸ್ವಲ್ಪ ನರ ಚಪಟೆ ಇರ್ತಾರ. ಓಕೆ, ನೀವು ಕೆಲಸ ಮಾಡಿ ನೀವು ವೈದ್ಯರನ್ನ ಕಂಡಿದ್ರ ಅವಾಗ? ಡಾಕ್ಟರ್ಗೆ ತೋರಿಸಿರಿ ಈಗಾಗಲೇ. ಏನಂತಾರ ಅವರು? ಅವರು ಸ್ವಲ್ಪ ವ್ಯಾಯಾಮ ಮಾಡ್ರಿ ಮತ್ತೆ ಜೀಪದಿಂದ ಹೋಗ್ಬೇಡ್ರಿ ಸರ್. ಇವಾಗ ನಿಮಗೆ ಇನ್ನೂ ತೊಂದರೆ ಹಂಗೆ ಇದೆಯಾ? ಹಾಂ ಸರ್, ಹೊಡೆಸ್ದಂಗೆ ಆಗತ್ರಿ ಅವಾಗ್ರಿ ಅವಾಗ್ರಿ. ಓಕೆ, ಅಲ್ಲ ಅಂದರೆ ನೀವು ಒಂದ್ಸಲ ಇದು ಫೋನಲ್ಲಿ ಕಷ್ಟ ಆಗತ್ತೆ, ನೀವು ಒಂದ್ಸಲ ನಮ್ಮ ಆಸ್ಪತ್ರೆಗೆ ಬಂದರೆ ನಿಮ್ಮನ್ನ ಡೀಟೇಲ್ ಆಗಿ ಎಕ್ಸಾಮಿನ್ ಮಾಡಿ ಏನಂತ ಇನ್ನೊಂದ್ಸಲ ಹೇಳ್ಬೋದು ರೀ. ನಾವು ನರದ ಬಗ್ಗೆ ಮಾತಾಡ್ತೀರಿ? ಇದೆ ರೀ, ನಾವು ನೋಡ್ತೀವಿ ರೀ. ನರ ರೋಗ ತಜ್ಞರು ಇದ್ದಾರೆ, ನೀವು ಬಂದು ಭೇಟಿ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ರೀ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರೀ. ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ ಸರ್. ನಮಸ್ಕಾರ ರೀ. ನಮಸ್ಕಾರ, ಯಾರು ಮಾತಾಡೋದು? ನಾವು ಶಿವಲಿಂಗೇಶ್ವರ ಮಠ ಸರ್, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೋಟದಿಂದ ಮಾತಾಡಿದ್ರಿ. ಕೇಳ್ರಿ, ನಿಮ್ಮ ಪ್ರಶ್ನೆ ಏನು? ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ, ಹೇಳಿ ಸರ್. ನನ್ನ ಪ್ರಶ್ನೆ ಅಂದ್ರೆ, ನಾನು ಪ್ರತಿನಿತ್ಯ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಸೈಕಲ್ ಯೂಸ್ ಮಾಡ್ತೇನೆ ಸರ್. ಬಹಳ ಸಂತೋಷ. ಅಂದ್ರೆ ಈಗ ನಮ್ದು ಏಜ್ 43 ಸರ್. ಈಗ ಅಂತೂ ಏನು ಸಮಸ್ಯೆ ಇಲ್ಲ, ಮುಂದಿನ ದಿನಗಳಲ್ಲಿ ಅಂದ್ರೆ ಮೋರ್ ದನ್ 50 ಗೆ ಪ್ರಾಬ್ಲಮ್ ಆಗತ್ತೆ ಅಂತಿರಲ್ಲ, ಹಂಗದು ಏನಾದ್ರೂ ಆಗ್ಬೋದಂತ್ರಿ? ಇಲ್ಲ, ಇದು ಒಬ್ಬೊಬ್ಬರ ದೇಹದ ಪ್ರಕೃತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನೀವು ಮಾಡ್ತಿರೋ ವ್ಯಾಯಾಮದಿಂದ ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದ್ರಿ. ಖಂಡಿತವಾಗ್ಲೂ ಮುಂದೆ ನಿಮ್ಮದು ಬೇರೆ ಜನಸಾಮಾನ್ಯರ ಇದು ಪ್ರಕಾರ ನಿಮ್ಮದು ಎಲುಬು ಇನ್ನೂ ಹೆಚ್ಚಿನ ಬೋನ್ ಡೆನ್ಸಿಟಿ ಹೆಚ್ಚಿರ್ತದೆ, ಯಾಕಂದ್ರೆ ನೀವು ದಿನ ಸೈಕಲ್ ತುಳಿತಾ ಇದ್ದೀರಾ, ಎಕ್ಸಸೈಸ್ ಆಗ್ತಾ ಇದೆ. ಸೊ ಇಂಥವ್ರಿಗೆ ಆಗತ್ತೆ, ಇಂಥವ್ರಿಗೆ ಆಗಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಓಕೆ, ಬಟ್ ನಿಮಗೆ ಆಗುವ ಚಾನ್ಸಸ್ ಕಮ್ಮಿ ರೀ. ಸರ್ ಇನ್ನೊಂದ್ರಿ, ಈಗ ಇದ್ರೊಳಗೆ ಹೇಳ್ರಿ, ಈಗ ಒಂದು 10 ನಿಮಿಷ ಉಪನ್ಯಾಸದೊಳಗೆ ಹೇಳ್ರಿ, ಗಂಡಸರಲ್ಲಿ 24% ಲೇಡೀಸ್ ಅಲ್ಲಿ 43, ಯಾಕ್ರಿ ಅದ್ರ ಸಂಬಂಧ ಬೇಕ್ರಿ ಸರ್? ಅದು ಅದೇ, ಅವ್ರ ಹೆಂಗಸರಲ್ಲಿ ಅವ್ರಿಗೆ ಹಾರ್ಮೋನ್ ಸಪೋರ್ಟ್ ಅಂತ ಇರತ್ತೆ ರೀ ಅವ್ರಿಗೆ, ಬಟ್ ಅವ್ರದ್ದು ಮುಟ್ಟು ನಿಂತ ನಂತರ ಅದು ಹಾರ್ಮೋನ್ ಸಪೋರ್ಟ್ ಹೋಗ್ಬಿಡತ್ತೆ ರೀ. ಆ ಹಾರ್ಮೋನಿಂದ ಅವ್ರದ್ದು ಎಲುಬು ಮೊದಲಿಂದ ಶಕ್ತಿಶಾಲಿಯಾಗಿರುತ್ತೆ. ಸೊ ಆ ಹಾರ್ಮೋನ್ ಸಪೋರ್ಟ್ ಹೋಗಿದ ತಕ್ಷಣ ಎಲುಬು ಬೇಗ ಸಾಂದ್ರತೆಯನ್ನು ಕಳ್ಕೊಳ್ಳುತ್ತೆ. ಇಲ್ಲ, ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದ್ರಿ ಸೈಕಲ್ ಅಥವಾ ಈ ರನ್ನಿಂಗ್ ಆಗಲಿ ವಾಕಿಂಗ್ ಆಗಲಿ, ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗ್ತದ್ರಿ. ಧನ್ಯವಾದ. ಧನ್ಯವಾದ. ಅಂದ್ರೆ ಆಕ್ಟಿವ್ ಆಗಿ ಇರೋರಿಗೆ ಈ ಸಮಸ್ಯೆ ಬೇಗ ಕಾಡೋದಿಲ್ಲ ಅಂತ? ಹೌದು, ಅಂದ್ರೆ ಇದರ ಪ್ರಮಾಣವನ್ನು ನಾವು ಡೆಫಿನೆಟ್ಲಿ ತಗ್ಗಿಸ್ಬೋದು. ಆಕ್ಟಿವ್ ಆಗಿರೋರು ಯಾರು ಆಕ್ಟಿವ್ ಲೈಫ್ ಲೀಡ್ ಮಾಡ್ತಾರೆ, ನಾನು ಮೊದಲೇ ಹೇಳ್ದಂಗೆ 30 minutes ಮಿನಿಮಮ್ ಫಿಸಿಕಲ್ ಆಕ್ಟಿವಿಟಿ ಬೇಕ್ರಿ. ಅದ್ರ ಜೊತೆಗೆ ಆರೋಗ್ಯಪೂರ್ಣ ಆಹಾರ ಕೂಡ. ಆರೋಗ್ಯಪೂರ್ಣ ಆಹಾರ ನಾನು ಹೇಳಿದ್ರೆ ಡೈರಿ ಪ್ರಾಡಕ್ಟ್ಸ್, ಈ ಹಾಲು, ಮೊಸರು, ಯೋಗರ್ಟ್ ಅಥವಾ ಬೆಣ್ಣೆ, ಆಮೇಲೆ ಪಾಲಕ್ಕು, ಸಬ್ಬಸ್ಗೆ ಸೊಪ್ಪು, ಇಂಥ ಸೇವನೆಯಿಂದ ಅದರೊಳಗೆ ನಮಗೆ ಹೆಚ್ಚಿನ ಕ್ಯಾಲ್ಶಿಯಂ ದೊರಕುತ್ತೆ. ಮತ್ತು ನಮ್ಮ ದೇಹವನ್ನು ಬಿಸಿಲಿಗೆ ಹೊಡ್ಬೇಕು, ಸೂರ್ಯನ ಕಿರಣಗಳು ನಮ್ಮ ಚರ್ಮದ ಬೀಳಬೇಕು. ಅದರಿಂದ ಡೆಫಿನೆಟ್ಲಿ ಈ ಎಲುಬಿನ ಸಾಂದ್ರತೆಯ ಪ್ರಮಾಣವನ್ನು ನಾವು ಡೆಫಿನೆಟ್ಲಿ ತಗ್ಗಿಸ್ಬೋದು. ಇನ್ನೊಂದು ಕರೆ ತಗೊಳ್ಳೋಣ. ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ, ರೇಡಿಯೋ ಸ್ವಲ್ಪ ದೂರ ಇಡಿ. ನಾಯಕ್ ಸರ್, ನಾಯಕ್ ಸರ್ಗೂ ನಮಸ್ಕಾರ. ನಮಸ್ಕಾರ, ಡಾಕ್ಟರ್ ಶ್ರೀನಾಥ್ ಇದ್ದಾರೆ ನಿಮ್ಮ ಸಲುವಾಗಿ. ಶ್ರೀನಾಥ್ ಅವ್ರಿಗೂ ನಮಸ್ಕಾರ, ನಾಯಕ್ ಸರ್ಗೂ ನಮಸ್ಕಾರ. ನಮಸ್ಕಾರ ಸರ್. ನಂದು ಸಮಸ್ಯೆ ರೀ, ಈಗ ಒಂದು ನಾವು ಎಕ್ಸ್ಚೇಂಜ್ ಮಾಡಿಕೊಂಡು ಸ್ಪ್ಯಾನಲ್ ಇಂಜುರಿ D12 ಅಂತೇಳಿ ಇದಾಗಿತ್ತು ರೀ. ಓಕೆ, ಅದಕ್ಕೆ ಆಪರೇಷನ್ ಮಾಡಿಸಿನಿ ರೀ, ಸರ್ಜನ್ ಮಾಡಿಸಿನಿ ರೀ. ಓಕೆ, ಏನಾರ ಈಗ ಏನಾದರೂ ರೀಸೆಂಟಾಗಿ ಕೊಲ್ಲಾಪುರ ಸಂತೋಷ್ ನ್ಯೂರೋ ಸರ್ಜನ್ ರೀ. ಓಕೆ, ಅದಕ್ಕೆ ಮುಂದಿನ ಏನಾದರೂ ಈ ಹೊಸ ಹೊಸ ಇನ್ವೆನ್ಷನ್ ರೀ? ಹಂಗೇನಿಲ್ಲ, ಇವಾಗ ನಿಮ್ಗೆ ಸಮಸ್ಯೆ ಏನಾಗ್ತದೆ, ಇವಾಗ ಅಡ್ಡಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ ಏನು? ಹೌದ್ರಿ, ವಾಕರ್ ಇಟ್ಕೊಂಡು ಅಡ್ಡಾಡ್ತೇನೆ ರೀ. ಓಕೆ, ಹಾಂ, ಇವಾಗ ಎಷ್ಟು ಊರಿ? ಅದೇ, ನೀವು ಇವಾಗ ಪ್ರತಿದಿನ ವಾಕರ್ ಸಹಾಯ ಬೇಕೇ ಬೇಕು. ವಾಕರ್ ಸಹಾಯ ಬೇಕೇ ಬೇಕು ಸರ್. ಓಕೆ, ಇದೆಲ್ಲ ಪ್ರಾಬ್ಲಮ್ ಆಗಿ ಎಷ್ಟು ವರ್ಷ ಆಗಿದೆ? 30 years ಸರ್. 30 years ಇಂದ ಹಂಗೆ ಇದ್ದೀರಾ? ಹ್ಞೂ ರೀ. ಓಕೆ, ಅಲ್ಲ ಅಂದರೆ ಈ ಈ ನಿಮ್ಮದು ಪ್ರಾಬ್ಲಮ್ ನೋಡಿದ್ರೆ ಮೋಸ್ಟ್ಲಿ ನಿಮ್ಗೆ ಬರೀ ರಿಹ್ಯಾಬಿಲಿಟೇಷನ್ನೇ ಬೇಕಾಗ್ತದ್ರಿ. ಚಲೋ ಫಿಸಿಯೋಥೆರಪಿ ಅವ್ರನ್ನ ಕಂಡ್ಬೇಕಾಗತ್ತೆ. ಆದ್ರೆ ಈಗ ಏನಾದ್ರೂ ಮತ್ತೆ ಹೊಸ ತಂತ್ರಜ್ಞಾನ ಇದೆ, ಹೊಸ ಹೊಸ ಇದ್ರಾಗ ಏನಾದ್ರು ಬಂದಾವು, ಏನಾದ್ರು ನಮ್ಗೆ ಸಹಾಯ ಆಗತೈತೆ ಅಂದ್ರೆ ನಮ್ದು ಏಜ್ 60. ಅದೇ ಅದೇ, ಖಂಡಿತವಾಗ್ಲೂ ನೀವು ಅಕಸ್ಮಾತ್ ನಮ್ಮ ಹತ್ರ ಬಂದು ಖುದ್ದಾಗಿ ಭೇಟಿ ಮಾಡಿದ್ರೆ ನಿಮ್ದು ಕಂಪ್ಲೀಟ್ ಡೀಟೇಲ್ ಫೈಲ್ ನೋಡಿ ಮತ್ತೇನ ಹೇಳಲಿಕ್ಕೆ ಬರ್ತದ್ರಿ. ನೀವು ಬಂದ್ಬಿಟ್ಟು ಸರ್? ಬನ್ನಿ ಬನ್ನಿ, ಖಂಡಿತ ಬರ್ರಿ. ಓಕೆ ಸರ್, ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ನಾ ಸಂಘರ್ಷ ದೊಡ್ಡಮನೆ ಅಂತ ಸರ್, ಮಧ್ಯಗಳ ತಾಲೂಕು ಕಂದವನೂರು. ಕೇಳಿ, ನಿಮ್ಮ ಪ್ರಶ್ನೆ ಏನು ಸರ್? ನಮಸ್ಕಾರ ಸರ್. ನಮಸ್ಕಾರ ಶ್ರೀನಿವಾಸ್ ಅವ್ರು, ಹೇಳಿ ಸರ್. ಇದರ ಈ ಬಿಸಿಲಿನಿಂದ ಬಿಸಿಲಿಗೆ ಮೈ ಒಟ್ಟಿದ್ರೆ ವಿಟಮಿನ್ ಡಿ ಇದು ಆಗುತ್ತಂತಂದ್ರೆ ಹೌದು, ಅದು ಯೂಶಲಿ ಒಂಥರ ಮಿನಿಮಮ್ ಒಂದು ಹಾಫ್ ಅನ್ ಅವರ್ ಟು 40 minutes ರೀ. 30-40 ನಿಮಿಷದ ತನಕ ನಾವು ಈ ಒಂಥರ 10-11 ಗಂಟೆ ಬಿಸಿಲಲ್ಲಿ ಕೂತ್ರೆ ಹೌದು, ಒಂದು ಹಾಫ್ ಅನ್ ಅವರ್ ಬೇಕಾಗತ್ತೆ ರೀ. ಸೊ ಅವಾಗ ಅದು ನಮ್ಮ ಚರ್ಮದಲ್ಲೇ ಅದು ಉತ್ಪಾದನೆ ಆಗ್ತದೆ ರೀ ವಿಟಮಿನ್ ಡಿ. ಇದು ಬೆಳಗ್ಗೆ 10-11 ಗಂಟೆ ಹಂಗೆ. ಓಕೆ, ಒಟ್ಟು ಬೆಳಗಿನ ಬಿಸಿಲು ಕಾಸ್ಬೇಕು ನೋಡ್ರಿಪ್ಪ. ಹಾಂ, ಓಕೆ. ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ. ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡೋದು? ನಾ ಗುಲ್ಬರ್ಗ ಜಿಲ್ಲೆ ಶಾಬಾ ತಾಲೂಕಿನಲ್ಲಿ ಗ್ರಾಮದಿಂದ ಲಾಲ್ ಮೊಹಮ್ಮದ್ ಅಂತ ಮಾತಾಡೋದು ಸರ್. ಲಾಲ್ ಮೊಹಮ್ಮದ್, ಕೇಳಿ, ನಿಮ್ಮ ಪ್ರಶ್ನೆ ಏನು? ನಮಸ್ಕಾರ ಡಾಕ್ಟರ್ ಸಾಹೇಬ್ರೇ. ನಮಸ್ಕಾರ ಲಾಲ್ ಮೊಹಮ್ಮದ್ ಬರ್ಗೆ. ಸರ್, ಇದು ಅಸ್ಥಿರಂಧ್ರತೆ ಜಾಸ್ತಿ ತೂಕ ಇದ್ದವರಿಗೇನು ಆಗುತ್ತದೋ, ಮತ್ತು ಜಾಸ್ತಿ ಭಾರವಾದ ಕೆಲಸಗಳು ಮಾಡ್ತಾರ, ಒಜ್ಜಿ ಹೊರೋದಾಗಲಿ ಅಥವಾ ಬಡಿಗಿತನ ಆಗಲಿ ಅಥವಾ ಕಮ್ಮಾರಿಕೆ ಆಗಲಿ, ಅವರಿಗೆ ಸ್ವಲ್ಪ ಜಾಸ್ತಿ ಆಗ್ತದೆ ಏನಂತ ಕೇಳುತ್ತೆ. ಇಲ್ಲ, ದೇಹದ ನೀವೇನ ದೇಹಕ್ಕೆ ವ್ಯಾಯಾಮ ಮಾಡಿಕೊಂಡಿದ್ರೆ ಆಗುವ ಪ್ರಮಾಣವನ್ನು ನಾವು ಕಮ್ಮಿ ಮಾಡ್ಬೋದು, ಆದರೆ ಇಂಥವ್ರಿಗೆ ಆಗದೇ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೊ ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಇದೆ ಅಂತ ಹೇಳಿದ್ರೆ ನಿಮಗೆ ಅದರದ ಒಂಥರ ಲಕ್ಷಣಗಳು ಕಮ್ಮಿ ಇರ್ತದೆ. ಆಮೇಲೆ ಈ ವಯಸ್ಸು, ಇದು ತೂಕ ಕಮ್ಮಿ ಇರೋರಲ್ಲಿ ಇದನ್ನು ಜಾಸ್ತಿ ಕಂಡು ಬರ್ತೀವಿ ನಾವು. ಒಂಥರ ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಲೋ ಬಾಡಿ ಮಾಸ್ ಇಂಡೆಕ್ಸ್, ಲೋ ಬಿ ಎಮ್ ಐ ಅಂತ ಹೇಳ್ತೀವಿ, ಅಂಥವರಲ್ಲಿ ಅಸ್ಥಿರಂಧ್ರತೆ ಹೆಚ್ಚಾಗಿ ನಾವು ನೋಡ್ತೀವಿ ನಾವು. ಓಕೆ ರೀ. ಎಸ್ ಟಿ ಎಂ ಆರೋಗ್ಯ ಸಂವಾದ. ಹಲೋ, ಯಾರು ಮಾತಾಡೋದು? ಕೇಳಿ, ನಿಮ್ಮ ಪ್ರಶ್ನೆ ಏನು? ಅದೇ ನಿಮ್ಮದು ನಡ ಬೇನೆ ಇದ್ದರೆ ಎಷ್ಟು ದಿವಸದಿಂದ ಇದೆ, ಹೆಂಗೆ ಶುರು ಆಯಿತು ಎಲ್ಲ ನೀವು ನಮ್ಮನ್ನು ಬಂದು ಭೇಟಿ ಮಾಡಿದ್ರೆ ಚಲೋ ಆಗತ್ತಮ್ಮ. ನೀವು ನಮ್ಮ ಧರ್ಮಸ್ಥಳ ಆಸ್ಪತ್ರೆಗೆ ಬರ್ರಿ, ನಾನು ನಿಮ್ಗೆ ಡೀಟೇಲ್ ಎಕ್ಸಾಮಿನ್ ಮಾಡಿ ಮತ್ತೆ ಹೇಳ್ತೀವಿ ರೀ ನಿಮಗೆ ಟ್ರೀಟ್ಮೆಂಟು. ಅಂದರೆ ಪೂರ್ತಿ ತಪಾಸಣೆ ಆಗಬೇಕು ಅಂತಾರೆ ಮಾ ಡಾಕ್ಟರು, ಒಂದ್ಸಲ ಬಂದು ತೋರಿಸಿ. ಓಕೆ, ಅದೇ ನೀವು 2-3 ಕಡೆ ವಿಚಾರಿಸಿರ್ತೀರಾ, ಸೊ ಕಮ್ಮಿ ಆಗಿಲ್ಲ ಅಂತಿದ್ರೆ ನಿಮ್ಮದು ಕಂಪ್ಲೀಟ್ ಫೈಲ್ ಒಂದ್ಸಲ ನೋಡಬೇಕಾಯ್ತಮ್ಮ, ನೋಡ್ಬಿಟ್ಟು ನಾವು ಟ್ರೀಟ್ಮೆಂಟ್ ಹೇಳಬೇಕಾಯ್ತು. ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ನಾನು ಜಮಖಂಡ ತಾಲೂಕು ಶಂಕರ್ ಮಾಳೇನ್ ಸರ್ ಮಾತಾಡಿದ್ರಿ. ಕೇಳ್ರಿ ಶಂಕರ್, ನಿಮ್ಮ ಪ್ರಶ್ನೆ ಏನು? ನನ್ನ ಏಜ್ 55 ರೀ ಸರ್. ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಮೊಳಕಾಲ ಮತ್ತು ಮೊಳಕೈ ರೀ, ಮುಂಬೈ ಕೈ ಸಂದ್ರೆ ಒಂದು ಸ್ವಲ್ಪ ಕಟ್ ಕಟ್ ಶಬ್ದ ಬರ್ತೈತ್ರಿ. ಮತ್ತೆ ಓಕೆ, ಮೊಣಕಾಲಲ್ಲ ಅದೇ ಅದು ಸೌಕಳಿಯಿಂದ ಬಂದಿರ್ಬೋದು ರೀ. ಈ ಏಜಲ್ಲಿ ಕಾಮನ್, ಈ 40 ವರ್ಷದ ನಂತರ ನಾವು ಈ ನೀ ಜಾಯಿಂಟ್ ಆಸ್ಟಿಯೋಆರ್ಥೈಟಿಸ್ ಅಂತ ಹೇಳ್ತೀವಿ, ಸೌಕಳಿ ಬರುತ್ತೆ, ಅದರಿಂದ ಅದು ಕಟ್ ಕಟ್ ಅಂತ ಅವಾಜ್ ಬರತ್ತೆ ರೀ. ಸೊ ನಾವು ಮೂಮೆಂಟ್ ಮಾಡುವ ಸೈಕಲ್ ತುಳಿತೀನಿ ಸರ್ ನಾನು ರೀ ಸರ್. ಓಕೆ, ಹಿಂಗಾಗಿ ಅದಕ್ಕೆ ಏನಾಗತ್ತೆ? ಇಲ್ರಿ, ಸೈಕಲ್ ತುಳಿದ್ರಿಂದ ಆಗಲ್ಲ ರೀ, ಅದು ನಿಮ್ಮ ವಯಸ್ಸಿನ ಸಹಜ ಪ್ರಕ್ರಿಯೆ ರೀ, ಒಂಥರ ಬಾಡಿದು ನ್ಯಾಚುರಲ್ ಏಜಿಂಗ್ ಪ್ರೊಸೆಸ್ ಅಂತೀವಿ. ಸೊ ಅದಕ್ಕೆ ನೀವು ಬಂದರೆ ಅದು ಬೇಕಾದ್ರೆ ಅದರದ್ದು ಎಕ್ಸ್ರೇ ತೆಗೆದು ಅದು ಎಷ್ಟು ಸೌಕಳಿ ಬಂದಿದೆ, ಅದು ಏನು ಮಾಡ್ಬೋದು ಏನಂತ ನಿಮಗೆಲ್ಲ ಡೀಟೇಲ್ ಆಗಿ ಹೇಳ್ತೀವಿ ರೀ. ಓಕೆ ಸರ್, ನಮಸ್ಕಾರ. ಡಾಕ್ಟರ್, ಇನ್ನೂ ಸಾಕಷ್ಟು ಕರೆಗಳು ಬರ್ತಾ ಇದೆ, ಆದರೆ ನನ್ನೊಂದು ಪ್ರಶ್ನೆ ಇಲ್ಲಿ, ಇದನ್ನು ಈ ಅಸ್ಥಿರಂಧ್ರತೆಯನ್ನು ಸಂಪೂರ್ಣವಾಗಿ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆಯಾ? ಹೇಗೆ? ಈ ಅಸ್ಥಿರಂಧ್ರತೆ ಅನ್ನೋದು ಒಂದು ಕಾಯಿಲೆ ಅಲ್ಲ, ಫಸ್ಟ್ ಅದು ನಾವು ತಿಳ್ಕೋಬೇಕು. ಈ ಅಸ್ಥಿರಂಧ್ರತೆ ಅಂದರೆ ನಾರ್ಮಲ್ ಏಜಿಂಗ್ ಪ್ರೊಸೆಸ್. ಇವಾಗ ಒಂಥರ ಹಳೆ ನೀರು ಹೋಗಬೇಕು, ಹೊಸ ನೀರು ಬರಬೇಕು, ಅದು ಜಗತ್ತಿನ ನಿಯಮ. ಅದೇ ರೀತಿ ಈ ನಾವು ಏನೇ ಒಂದು ಒಳ್ಳೆಯ ಆಹಾರ ಸೇವನೆ ಅಥವಾ ದುಶ್ಚಟಗಳನ್ನ ಬಿಡುವುದು ಅಥವಾ ನಾವು ವ್ಯಾಯಾಮ ಮಾಡೋದು, ಇದರಿಂದ ಅಸ್ಥಿರಂಧ್ರತೆಯ ಪ್ರಮಾಣವನ್ನು ನಾವು ತಗ್ಗಿಸ್ಬೋದು. ಇದನ್ನು ಕಂಪ್ಲೀಟಾಗಿ ಸಂಪೂರ್ಣವಾಗಿ ತಡೆಗಟ್ಟಲು ಸಾಧ್ಯವಿಲ್ಲ. ಅಂದರೆ ವಯಸ್ಸಾದಂಗೆ ಸವಕಳಿ ಆಗೋದು ಸಹಜ, ಆದರೆ ನಾವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗ ಜಾಗರೂಕತೆಯಿಂದ ಇರಬೇಕು. ವಯಸ್ಸಾದ್ಮೇಲೆ ನಾವು ಜಾರ್ ಬೀಳೋದು ಅಥವಾ ಅಂದರೆ ಯಾವ್ದ್ಯಾವ್ದು ನಾವು ಫಾಲ್ ಪ್ರಿವೆನ್ಷನ್ ಅಂತ ಹೇಳ್ತೀವಿ, ನಾನು ಹೇಳ್ದಂಗೆ ಮೊದಲು ಇವಾಗ ಯೂರಿನ್ ಪ್ರಾಬ್ಲಮ್ ಇರ್ತವೆ ವಯಸ್ಸಾದಮೇಲೆ, ಅವ್ರು ಹಗಲೆಲ್ಲ ರಾತ್ರಿಯೆಲ್ಲ ಎದ್ದು ಹೋಗ್ತಿರ್ತಾರೆ, ಅಂತ ಎದ್ದು ಹೋಗೋ ಜಾಗದಲ್ಲಿ ಸಾಕಷ್ಟು ಬೆಳಕಿರಬೇಕು, ಅವ್ರಿಗೆ ಕ್ಲೀನಾಗಿ ಕಾಣಿಸ್ಬೇಕು, ಮೆಟ್ಲುಗಳು ಇರಬೇಕು. ಅಥವಾ ಯಾವುದೋ ಮಕ್ಕಳು ಆಟ ಸಾಮಾನು ಅಲ್ಲಲ್ಲೇ ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಇವ್ರು ಗೊತ್ತಿದೆ ಅದ್ರ ಮೇಲೆ ಕಾಲಿಟ್ಟರು ಅಂತ ಹೇಳಿದ್ರೆ ಜಾರ್ ಬೀಳೋ ಸಂಭವ, ಅಥವಾ ಕಣ್ಣಿನ ಪೊರೆ ಇರ್ಬೋದು. ಸೊ ಅದೆಲ್ಲ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಸೊ ಬೀಳೋ ಚಾನ್ಸಸ್ ಕಮ್ಮಿ, ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಕಮ್ಮಿ, ಸೊ ಮುಂದಿನ ಕಾಂಪ್ಲಿಕೇಶನ್ಸ್ ನಾವು ಪ್ರಿವೆಂಟ್ ಮಾಡ್ಬೋದು. ಜಾಗರೂಕತೆ ಮುಖ್ಯ, ಜಾಗರೂಕತೆ ಮುಖ್ಯ. ಎಸ್ಟಿಎಂ ಆರೋಗ್ಯ ಸಂವಾದ. ಹಲೋ, ನಾನು ಇಲ್ಲಿ ಹಳೆಬಳ್ಳಿ ಅಂದ್ರೆ ಮಂಜುನಾಥ್ ನಾಳೆಯಿಂದ ಮಾತಾಡೋದೆ. ಕೇಳ್ರಿ ಮಂಜುನಾಥ್. ಅದ ಮಕ್ಕಳಲ್ಲಿ ಚರ್ಮದ ಸಮಸ್ಯೆ ಇದೆ ಅಂದ್ರೆ ಅದ್ರದ್ದು ವಿಷಯ ಇಲ್ಲ ಇಲ್ಲ, ಚರ್ಮದ ಬಗ್ಗೆ ಇಲ್ಲೇ ಇಲ್ಲ ಇವತ್ತು ಕಾರ್ಯಕ್ರಮ. ಇವತ್ತು ಅಸ್ಥಿರಂಧ್ರತೆ ಬಗ್ಗೆ ಇದೆ. ಅಸ್ಥಿರಂಧ್ರತೆ ಆಸ್ಟಿಯೋಪೊರೋಸಿಸ್. ಅಸ್ಥಿರಂಧ್ರತೆ ಆಸ್ಟಿಯೋಪೊರೋಸಿಸ್ ಬಗ್ಗೆ ನಾವು ಎಲ್ಬಿನ್ ಡಾಕ್ಟರ್ ರೀ. ಕೇಳಿ ತಕ್ಷಣ ಕೇಳಿ ಮಂಜುನಾಥ್, ನೀವು ವಿಷಯ ಏನಂತೇಳಿ ನಮ್ಮ ಹತ್ರನೇ ಕೇಳ್ಕೊತೀರಿ, ರೇಡಿಯೋ ಕೇಳೋದಿಲ್ಲ ನೀವು, ನಮ್ಮ ಹತ್ರನೇ ಪ್ರಶ್ನೆ ಇದು ಮಾಡ್ಕೊಂಡು. ಅದೇ ಆಸ್ಟಿಯೋಪೊರೋಸಿಸ್ ಅಂದ್ರೆ ಎಲುಬಿನ ಸಾಂದ್ರತೆ ಕಮ್ಮಿ ಆಗೋದು, ಇದ್ರ ಬಗ್ಗೆ ನಿಮ್ಗೆ ಏನನ್ನ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಹಲೋ, ಎಸ್ಟಿಎಂ ಆರೋಗ್ಯ ಸಂವಾದ. ನಮಸ್ಕಾರ ರೀ ಸರ್. ನಮಸ್ಕಾರ, ಯಾರು ಮಾತಾಡೋದು? ನಾವು ಇಂಚಲದಿಂದ ಬಸವರಾಜ್ ಬಡಗೇರ್ ಅಂತ ಮಾತಾಡಿದ್ರಿ. ಹೇಳಿ ಬಸವರಾಜ್ ಅವ್ರೆ. ನಮ್ದೊಂದ ವಿಚಿತ್ರ ಅನುಭವ ಆಗೈತ್ರಿ. ಹೇಳಿ. ಅದಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಐತನಂತ ಕೇಳಿದ್ರಿ. ಕೇಳ್ರಿ, ಪಟಪಟ ಕೇಳ್ಬಿಡ್ರಿ. 5 ವರ್ಷ ಆಯ್ತ್ರಿ, ನನ್ನ ಕಣ್ಣ ದೃಷ್ಟಿ ಹೋಗೈತ್ರಿ, ಟೈಫಾಯ್ಡ್ ಆಯ್ತೀಸ್ ದೃಷ್ಟಿ ಹೋಯ್ತ್ರಿ. 2015 ಓಕೆ. ನಾನು 4-5 ಕಡ್ಸಿ ತೋರ್ಸಿನ್ರಿ, ಬೆಳಗಾವಿ ಕೇರಿ ಒಳಗು ತೋರ್ಸಿನ್ರಿ, ಇಲ್ಲಿ ಬಯಲಂಗಲ್ಲ ಇಲ್ಲೆಲ್ಲ ಆಯ್ತ್ರಿ. ಓಕೆ. ಕಣ್ಣ ದೃಷ್ಟಿ ಸರಿಯಾಗಿ ಕಾಣಲಿಲ್ಲರಿ ನಂದ್ರಿ, ಪೊರೆ ಬಂದ ಐತಂತೇಳಿ ಆಪರೇಷನ್ ಆಯ್ತ್ರಿ, ಆದ್ರೂ ಸರಿ ಕಾಣಲಿಲ್ಲರಿ. ಅಲ್ಲ ಬಸವರಾಜ್, ಇವಾಗ ಈ ಕಾರ್ಯಕ್ರಮ ಇರೋದು ಅಸ್ಥಿರಂಧ್ರತೆ ಬಗ್ಗೆ. ನನ್ಗೆ ಅನುಭವ ರೀ, ಸ್ವಲ್ಪ ಭುಜ ನೋವು ಆಯ್ತ್ರಿ ಒಂದ್ ದಿವಸ ರೀ. ಅದಕ್ಕ ಈ ಪಂಚಕರ್ಮದವ್ರ ಹತ್ರ ಹೋಗ್ಯಾಸ ಫಿಸಿಕಲಿ ಡಾಕ್ಟರ್ ಕಳ್ಸಿ ಹೋಗಿ ಕೇಳಿನ್ರಿ. ಅವರು ಸ್ಪೈನರ್ ಅಂತೇಳಿ ಒಂದ್ ತರ ಗುಳಿಗೆ ಕೊಟ್ಟರ್ರಿ, ನಂತರ ಕ್ಯಾಲ್ಸಿಯಂ ಗುಳಿಗೆ ಕೊಟ್ಟರ್ರಿ. ಅವೆರಡು ಗುಳಿಗೆ ತಗೊಂಡ್ ಕೊಡ್ಲ ರೀ, ಈಗ ಕಣ್ಣ ಕ್ಲಿಯರ್ ಕಾಣಕತ್ತೈತ್ರಿ. ಅಂದ್ರ ಕಣ್ಣಿನ ಇದಕ್ಕ ಈ ಎಲುವಿನ ಇದಕ್ಕ ಏನಾದ್ರು ಸಂಬಂಧ ಐತನಂತ ಕೇಳಿನ್ರಿ. ಡಾಕ್ಟರ್, ಇದಕ್ಕೇನ್ ಹೇಳ್ತೀರಿ? ಇದು ಒಂದು ಮಿರಾಕಲ್, ಇದು ಒಂದು ವೈದ್ಯಕೀಯ ಚಿಕ್ಕ ಒಂಥರ ಚಮತ್ಕಾರನೇ ಹೇಳ್ಬೇಕು. ತಗೊಂಡ್ರಿ, ವಿಚಿತ್ರ ಐತ್ರಿ. ಹಲೋ, ಎಸ್ಟಿಎಂ ಆರೋಗ್ಯ ಸಂವಾದ. ಹಲೋ, ನಾವ್ ಈಗ ತಾನೇ ಫೋನ್ ಮಾಡಿದ್ರೆ ಮಂಜುನಾಥ್ ನಾಳೆ ಅಂತ ಹೇಳಬೇಕು. ಕೇಳ್ರಿ ಮಂಜುನಾಥ್, ಇದೇ ಕೊನೆ ಪ್ರಶ್ನೆ ಕೇಳಿ. ಆಸ್ಟಿಯೋಪೊರೋಸಿಸ್ ಅಂತ ಹೇಳಿದ್ರೆ ಬೋನ್ ಡೆನ್ಸಿಟಿ ರಿಡಕ್ಷನ್ ಅಂತ. ಅಸ್ಥಿ ಎಲುಬಿನ ಸಾಂದ್ರತೆ ಕಮ್ಮಿ ಆಗತ್ತೆ, ಅದರಿಂದ ಫ್ರ್ಯಾಕ್ಚರ್ ಆಗುವ ಸಂಭವ ಇರ್ತವೆ. ಸೊ ನಾವು ಸಾಕಷ್ಟು ಜಾಗೃತವಾಗಿ ಒಳ್ಳೆ ಆಹಾರ ಸೇವನೆಯಿಂದ ಅದನ್ನು ತಡೆಗಟ್ಟಬಹುದು ರೀ. ಇದೇ ಇವತ್ತಿನ ವಿಷಯ ರೀ. ಎಸ್ಟಿಎಂ ಆರೋಗ್ಯ ಸಂವಾದ. ನಮಸ್ಕಾರ ಸರ್. ರೇಡಿಯೋ ರೇಡಿಯೋ ಸ್ವಲ್ಪ ದೂರ ಇಡಿ. ಹಾ, ಬಂದ್ ಮಾಡೀನಿ ಸರ್. ನಾನು ಶಿರೋಳಿಯಿಂದ ನಿಯಮಿತ ಕೇಳುವಾಗ ಉದಯ ಟೇಲರ್ ಸರ್ ಮಾತಾಡ್ತಾ ಇರೋದು. ಕೇಳ್ರಿ ಮೆಣಸಿಗೆ ಅವರ, ನಿಮ್ ಪ್ರಶ್ನೆ ಏನು? ಮೇಡಮ್, ಇದು ಸರ್, ಈಗ ಅತಿರಂಧ್ರತೆ ಬರ್ಲಾರ್ದಂಗ ಆಹಾರದೊಳಗೆ ಏನಾರ ಸ್ವಲ್ಪ ವಿವರಣೆ ಏನು ಕೊಡ್ತೀರಿ ಅಂತ ಕೇಳ್ಬೇಕಾಗಿತ್ತು. ಫೈನಲ್ಲಿಂದ ನನಗೆ ಲೈನ್ ಸಿಗ್ಲಿಲ್ಲ ಸರ್. ಈಗಾಗಲೇ ಹೇಳಿದ್ರು ಡಾಕ್ಟರ್, ಆದ್ರೂ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತಾರೆ ಯಾವ ತರ ಆಹಾರ ಸೇವನೆ ಮಾಡ್ಬೇಕು ಅಂತೇಳಿ. ನೀವು ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಸರ್. ಅಸ್ಥಿರಂಧ್ರತೆ ಅಂತ ಹೇಳಿದ್ರೆ ನೀವು ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ರಿಚ್ ಫುಡ್ ಅಂದ್ರೆ ಆಹಾರ ಯಾವುದು, ನಮ್ಮದು ಡೈರಿ ಪ್ರಾಡಕ್ಟ್ಸ್, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಆಮೇಲೆ ನಿಮ್ಮದು ಹಸಿರು ತರಕಾರಿಗಳು, ಸೊಪ್ಪು, ಎಸ್ಪೆಷಲಿ ಪಾಲಕ್ ಸೊಪ್ಪು ಅಥವಾ ಸಬ್ಬಸಿಗೆ ಸೊಪ್ಪು ಸೇವನೆಯಿಂದ ನಮಗೆ ಕ್ಯಾಲ್ಸಿಯಂ ದೊರಕುತ್ತದೆ ರೀ. ಕಡಿಮೆ ಆಗತ್ತೆ ರೀ. ಹೌದು ಹೌದು ಡಾಕ್ಟರ್, ಇನ್ನೂ ಸಾಕಷ್ಟು ಪ್ರಶ್ನೆಗಳು ಬರ್ತಾನೆ, ಆದರೆ ಸಮಯ ಯಾರ ಕೈಯಲ್ಲೂ ಇಲ್ಲ. ಹೀಗಾಗಿ ಕೆಳಗ್ರೆ ಇವತ್ತಿನ ವಿಷಯ ಅಸ್ಥಿರಂಧ್ರತೆ ಅಥವಾ ಆಸ್ಟಿಯೋಪೊರೋಸಿಸ್ ಬಗ್ಗೆ ಇದುವರೆಗೆ ನಿಮ್ಮ ಪ್ರಶ್ನೆ ಸಂದರ್ಭಗಳಿಗೆ ಉತ್ತರ ನೀಡಿದರು ಡಾಕ್ಟರ್ ಶ್ರೀನಾಥ್ ಕೆ ಎಂ ಅವರು. ಇವರು ಎಸ್ಟಿಎಂ ಆಸ್ಪತ್ರೆಯಲ್ಲಿ ಸೋಮವಾರ ಮತ್ತು ಗುರುವಾರ ತಮ್ಮ ಸೇವೆಗೆ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836274773.